ಮತ್ತೇನು ವಿಶೇಷ? ವಿಶೇಷ ಅಂದ್ರೆ ಸವಿತಕ್ಕನ ಮನೆಗೆ ಈಗ ನಾವು ಕಳೆದ ಸತ್ತಿನೇ ಶಾಮಣ್ಣ ನಾನು ಒಂದು ಪ್ರವಾಸ ಕೈಗೊಂಡಿದ್ವಿ. ಪ್ರವಾಸ ಹಂಗ ಮುಂದುವರಿತಾ ಸ್ವಲ್ಪೇ ಜಗಗಳನ್ನ ನೋಡಿ ಮತ್ತ ನಮ್ ಜಗಕ್ಕೆ ವಾಪಸ್ ಹೋಗಿದ್ವಿ. ಈಗ ಮತ್ತೊಂದ್ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ ಹೊಸ ಜಗಗಳನ್ನ, ಅದ್ರ ಜೊತೆಗೆ ಸವಿತಕ್ಕನ ಹತ್ರ ಒಂದ್ ಸ್ವಲ್ಪ ಮಾಹಿತಿ ಕೇಳ್ಕೊಳ್ಳೋಣ ಅಂತ ಬಂದದ್ದು. ಈಗ ಸವಿತಕ್ಕನ ಕೇಳಬೇಕು. ಸವಿತಕ್ಕ, ಮೊನ್ನೆ ನಾನು ಈ ಉಳುವಿ ಜಾತ್ರೆ ಇದೆಯಲ್ಲ ಅದ್ರ ಹತ್ರ ಹೋಗಿದ್ದೆ, ಜಾತ್ರೆಗೆ ಹೋಗ್ಲಿಲ್ಲ. ಆ ದಾರಿಯಲ್ಲಿ ಹೋಗ್ಬೇಕು, ಈಗ ದಾಂಡೇಲಿಗೆ ಹೋಗ್ಬೇಕಿದ್ರೆ ಅಲ್ಲಿ ಒಂದು ಉಳುವಿ ಜಾತ್ರೆಗೆ ಹೋಗುವಂತ ಒಂದು ಸ್ಟೈಲ್ ನೋಡ್ಬೇಕು. ಗ್ರಾಮೀಣ ಜನರಿಗಂತೂ ಬಹಳ ಒಂದು ಹಬ್ಬದ ವಾತಾವರಣ. ಉಳುವಿ ಜಾತ್ರೆ 4-5 ತಾರೀಕು ಇದೆ ಅಂತಂದ್ರೆ ಅವ್ರೊಂದು 10 ದಿವಸ ಮೊದ್ಲೇ ಗಾಡಿಯನ್ನ ಕಟ್ಕೊಂಡು ಹೋಗ್ತಾರೆ ಅಂತ ಕೇಳಿದೆ. ಅಷ್ಟಲ್ಲ ಶಾಮಣ್ಣ, ನಾನು ಆ ದಾರಿ ಮೇಲಿಂದ ಬರ್ತಿದ್ದೆ, ನೋಡ್ದೆ ಅದೇನು ಎತ್ತುಗಳಿಗೆ ಸಿಂಗಾರ, ಬಣ್ಣ ಬಣ್ಣದ ರಿಬ್ಬನ್ನು, ಆಮೇಲೆ ಚಕ್ಕಡಿಗಳಿಗೆಲ್ಲ ಬಲೂನ್ಗಳು, ಆಮೇಲೆ ಏನು ತರಾವರಿ. ಅದು ಹೆಂಗಂದ್ರೆ ನನ್ಗೆ ಅನಿಸ್ತು ಅಂದ್ರೆ ಈ ಮೊಬೈಲ್ ಮನೆಗಳು ಅಂತ ನಾವು ಹೇಳಬಹುದು. ಆ ಒಂದು ಚಕ್ಕಡಿನಲ್ಲಿ ಎಲ್ಲಾ ಸೌಕರ್ಯ, ಅಡಿಗೆ ಮಾಡೋದ್ರಿಂದ ಹಿಡಿದು ಅಲ್ಲೇ ಮಲಗ್ತಾರೆ, ಅಲ್ಲೇ ಹೇಳ್ತಾರೆ, ಅಲ್ಲೇ ಗಾಡಿ ಎಲ್ಲಿ ನಿಲ್ತದೋ ಅಲ್ಲೇ ನಿಲ್ಲಿಸ್ಕೊಂಡು ಅಡಿಗೆ ಮಾಡೋದು, ಊಟ ಮಾಡೋದು, ಮತ್ತೆ ಮುಂದುವರಿಸೋದು. ಶಾಮಣ್ಣ, ಅದೊಂಥರ ನೋಡ್ಲಿಕ್ಕೆ ಖುಷಿ ಅಲ್ಲ? ಸುತ್ತಲೂ ಬೆಟ್ಟ, ಬೆಟ್ಟದ ಮಧ್ಯ ಜಾತ್ರೆ. ಯಾಕಂದ್ರೆ ಬಾಕಿದೇನು ನಮಗೆ ಕಾಣಿಸೋದಿಲ್ಲ, ಅಲ್ಲಿ ಕಟ್ಟಡಗಳಾಗ್ಲಿ ಏನು ವಾಹನಗಳಾಗ್ಲಿ, ಅದೊಂಥರ ಅರಣ್ಯ ಪ್ರದೇಶದಲ್ಲಿ ನಡೆಯುವಂತ ಜಾತ್ರೆ. ಅಲ್ಲೆಲ್ಲ ಕಡೆಯಿಂದ ಚಕ್ಕಡಿ ಗಾಡಿಯಲ್ಲಿ ಬರೋದೇ ವಿಶೇಷ. ಅಂತೂ ನಾನು ಜಾತ್ರೆ ತನಕ ಮುಟ್ಲಿಲ್ಲ, ಹೋಗುವ ದಾರಿಯೇ ಇಷ್ಟು ಸಂಭ್ರಮ ಇರಬೇಕಿದ್ರೆ ಜಾತ್ರೆ ಇನ್ನೆಷ್ಟು ಸಂಭ್ರಮ ಇರಬಹುದು ಅಂತ. ಹೌದು ಅಲ್ಲ, ಒಂದು ಈ ಜಾತ್ರೆ ಅಂದ್ರೆ ಈ ಒಂದು ಸಾಮೂಹಿಕ ಆಚರಣೆ ಜೊತೆ ಜೊತೆಗೆ ಒಂದು ಭಕ್ತಿನೂ ಎಲ್ಲೋ ಮನೆಯಲ್ಲಿ ಇರ್ತದೆ, ಮನಸ್ಸಿನ ಮೂಲೆಯಲ್ಲಿ ಇರ್ತದೆ. ಎಷ್ಟೊಂದು ಜನ ಸವಿತಕ್ಕ ಪಾದಯಾತ್ರೆ ಮಾಡ್ಕೊಂಡು ಹೋಗ್ತಾರೆ. ಹೌದು, ಅದೊಂದ್ ನಂಬಿಕೆನೂ ಇರಬಹುದು, ಹರಕೆನೂ ಇರಬಹುದು, ಮತ್ತೆ ಒಟ್ಟಾಗ್ಲಿಕ್ಕೆ ಇದೊಂದು ಕಾರಣ, ಸಂಬಂಧಿಕರೆಲ್ಲ ಒಟ್ಟಾಗ. ಅಲ್ಲ, ನಾನು ಯೋಚನೆ ಮಾಡುದು ಸವಿತಕ್ಕ, ಒಂದು ವಾರ 10 ದಿವಸ ಎಲ್ಲ ಪುರ್ಸೊತ್ ಮಾಡ್ಕೊಂಡು ಹೋಗ್ತಾರಲ್ಲ ಜನ ಅಂತ, ಅವ್ರಿಗೆ ಮನೆಯನ್ನೆಲ್ಲ ಬಿಟ್ಟು ಹೋಗ್ತಾರಲ್ಲ ಅಂತ. ಹೌದು, ಅದು ಚಕ್ಕಡಿ ಗಾಡಿಯಲ್ಲಿ ಹೋಗ್ಬೇಕು, ವ್ಯವಸ್ಥೆನೂ ಮಾಡ್ಕೊಂಡಿರ್ಬೇಕು. ಒಂದು ಉಳಿತಾಯ, ಯಾಕಂದ್ರೆ ಇಂಧನ ಖಾಲಿ ಆಯ್ತು ಅಂತಿಲ್ಲ. ಹೌದು, ಎತ್ತುಗಳಿಗೆ ಹೊಟ್ಟೆಗೆ ಏನಾದ್ರು ಕೊಟ್ರೆ ಹೋಗ್ತಾ ಇರಬಹುದು. ಯಾಕೆ ಗೊತ್ತೇನೋ ಸವಿತಕ್ಕ, ಶಾಮಣ್ಣ ಲೆಕ್ಕಾಚಾರ ಹಾಕೊಳ್ತಾ ಇರ್ತಾನೆ. ಈಗೆಲ್ಲಾದ್ರೂ ಪ್ರವಾಸಕ್ಕೆ ಹೋಗ್ಬೇಕು, ಕಾರಿಗೆ ಎಷ್ಟು ಲೀಟರ್ ಪೆಟ್ರೋಲ್ ಹಾಕ್ಬೇಕು, ಎಲ್ಲಿ ಏನ್ ಖರ್ಚು, ಮತ್ತೆಲ್ಲಕ್ಕಿಂತ ಅಂದ್ರೆ ಈಗ ಅವನ್ ಬಾಯಿಂದನ ಬಂತಲ್ಲ, ಮನೆ ಬಿಟ್ಟು ಹೋಗ್ಬೇಕು, ಊರ್ ಬಿಟ್ಟು ಹೋಗ್ಬೇಕು ಅನ್ನೋದು ಅದು ಒಂದ್ ದೊಡ್ಡ ಪ್ರಶ್ನೆ. ಹೌದು, ಖರ್ಚು ವೆಚ್ಚ ನೋಡಿದ್ರೆ ಈಗಂತೂ ಅದು ಅಗತ್ಯನು ಅಂತ ಅನಿಸ್ತಾ ಇದೆ. ಖರ್ಚು ವೆಚ್ಚ ಅಂದಾಗ್ಲೇ ಈ ಮುಂಗಡ ಪತ್ರದ ನೆನಪಾಗೋದು. ವರ್ಷಕ್ಕೆ ಒಂದ್ಸರಿ ಮುಂಗಡ ಪತ್ರ ಅಂತ ಹೇಳ್ತೀವಿ, ಒಂದು ವರ್ಷಕ್ಕೆ ಎಷ್ಟು ಆದಾಯ ಬರ್ತದೆ, ಎಷ್ಟು ಖರ್ಚು ಮಾಡಬೇಕು, ಸಾಲ ಹೆಚ್ಚಾದ್ರೆ ಏನಾಗ್ತದೆ ಸಮಸ್ಯೆ ಅಂತ. ಹೌದು ಹೌದು ಶಾಮಣ್ಣ, ಇದು ಬರೀ ದೇಶಕ್ಕೆ ಮಾತ್ರ ಅಲ್ಲ, ಪ್ರತಿ ಮನೆಯಲ್ಲೂ ಪ್ರತಿ ಕುಟುಂಬದಲ್ಲೂ ಕೂಡ ಆಗಬೇಕಾಗಿರುವಂತಹ ಆಯವ್ಯಯ ಇದು. ಹೌದು, ಒಂದು ವರ್ಷದ ಮಟ್ಟಿಗೆ ನಾವು ಹಾಕೊಳ್ಳುವ ಆಯವ್ಯಯ. ಮನೆಯಲ್ಲೇ ಒಂದ್ ಸಣ್ಣ ಫಂಕ್ಷನ್ ಬಂದ್ರೆ ಅಥವಾ ಏನೋ ಸಂಭ್ರಮ ಬಂದ್ರೆ ಎಷ್ಟು ಖರ್ಚಾಗಿ ಹೋಯ್ತಲ್ಲ, ಎಷ್ಟು ಉಳಿತಲ್ಲ, ಮುಂದೆ ಹೇಗ್ ಮಾಡೋದು ಅನ್ನೋದು ನಮ್ಗೆ ಕೆಲವೊಂದ್ಸಲ ಸಮಸ್ಯೆ ಆಗ್ಬಿಡುತ್ತದೆ. ಅದ್ರ ಜೊತೆಗೆ ತಿಂಗಳ ಸಂಬಳ ಬಂದ ತಕ್ಷಣ ಮೊದ್ಲು ನಾವು ಮಾಡುದೇ ಒಂದು ಮುಂಗಡ ಪತ್ರ, ಮನೆಯ ಮುಂಗಡ ಪತ್ರ, ಎಷ್ಟು ಖರ್ಚು, ಎಷ್ಟು ಕೊಡ್ಬೇಕು, ಎಷ್ಟು ಮಿಕ್ತದೆ, ಏನ್ ಮಾಡ್ಬೇಕು ಅನ್ನೋ ಪ್ಲಾನಿಂಗ್, ಎಷ್ಟು ಉಳಿತದೆ, ಉಳಿದಿದ್ರಲ್ಲಿ ನಾವು ಮತ್ತೆ ನೆಲ್ಲ ಮಾಡಬಹುದು ಅನ್ನೋದು. ಈ ಉಳುವಿ ಜಾತ್ರೆ ಬಗ್ಗೆ ಮಾತನಾಡ್ತಾ ಇದ್ವಿ ಅಲ್ಲ, ಈ ಗ್ರಾಮೀಣ ಭಾಗದಲ್ಲಿ ಇಂಥದ್ದು ಇವತ್ತು ಕೂಡ ಉಳ್ಕೊಂಡಿದೆ ಎನ್ನುವಂತಹದ್ದು ವಿಶೇಷ. ಯಾಕಂದ್ರೆ ನಾವು ಎಲ್ಲ ಕಡೆ ನೋಡ್ತಾ ಇರ್ತೀವಿ, ನಮ್ಮ ಸಂಸ್ಕೃತಿ, ನಮ್ಮ ಕಲೆ ಅಂತ ಏನು ಇದೆ ಅದೆಲ್ಲವೂ ಕೂಡ ಒಂದು ಹಿನ್ನಡೆಗೆ ಹೋಗ್ತಾ ಇದೆ, ನಶಿಸಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ವಿ. ಆದ್ರೂ ಕೂಡ ಜನರು ಇದರಲ್ಲಿ ಇನ್ನೂ ಕೂಡ ತೊಡಗಿಸಿಕೊಳ್ತಾ ಇದಾರಲ್ಲ, ಅದು ವಿಶೇಷ. ಹೌದು, ಅದನ್ನ ನೋಡ್ಲಿಕ್ಕೆ ಅಷ್ಟು ಖುಷಿ ಆಗ್ತದೆ, ಯಾಕಂದ್ರೆ ಇಂತ ದಿನಗಳಲ್ಲಿ ಕೂಡ ಅದು ಇನ್ನೂ ಉಳ್ಕೊಂಡಿದೆ ಅಂದ್ರೆ ಅದೊಂದು ಖುಷಿ ಪಡುವಂತ ವಿಷಯನೇ. ಅದ್ರ ಜೊತೆಗೆ ಶಾಮಣ್ಣ, ಇಂತ ಈ ಜಾತ್ರೆ ಉತ್ಸವದೊಳಗೆ ಕಂಪನಿ ನಾಟಕಗಳು ಬಂದಿರ್ತವೆ ಮನೋರಂಜನೆಗೆ, ಆಮೇಲೆ ಜನರಿಗೆ ಒಂದು ಅರಿವು ಮಾಹಿತಿ ಮಾರ್ಗದರ್ಶನ ಮಾಡಬೇಕು ಅಂತ ಹಲವಾರು ಆರೋಗ್ಯ ಶಿಬಿರಗಳನ್ನ ಇಟ್ಟಿರ್ತಾರೆ, ಮತ್ತೆ ಉಚಿತ ಆರೋಗ್ಯ ತಪಾಸಣೆ ಅಂತ ಇಟ್ಟಿರ್ತಾರೆ. ಇಂತಲ್ಲೆಲ್ಲ ಬಂದಾಗ ಸ್ವಲ್ಪ ನೀರು ಆಹಾರ ಹೆಚ್ಚು ಕಮ್ಮಿ ಆಗೋದು ಸಹಜ ಅಲ್ಲ, ಆರೋಗ್ಯ ಕೈ ಕೊಡ್ತದೋ ಏನೋ ಅದಕ್ಕೆ ಒಂದು ಅವೇರ್ನೆಸ್ ಇಟ್ಟಿರ್ತಾರೆ. ನಾವು ಹೋದ ಸತ್ಯ ಎಲ್ಲ ಮಾತಾಡ್ತಾ ಇದ್ವಿ, ಈ ಟೂರಿಸಂ ಅಥವಾ ಪ್ರವಾಸೋದ್ಯಮ ಅಂದ ತಕ್ಷಣ ಯಾವುದೋ ಒಂದು ಬೆಟ್ಟ ಗುಡ್ಡವನ್ನ ನೋಡುವಂತಹದ್ದು, ಅಥವಾ ಒಂದು ಸಮುದ್ರದ ಬದಿ ಹೋಗುವಂತಹದ್ದು, ಅಥವಾ ಮಾನ್ಯುಮೆಂಟ್ಸ್ ಅಂತ ಹೇಳ್ತೀವಲ್ಲ ಆ ಪುರಾತತ್ವ ಇಲಾಖೆಗಳದ್ದು, ಆ ಇದನ್ನು ಹೋಗಿ ನೋಡ್ಕೊಳ್ಳುವ ಬರುವಂತಹದ್ದು. ಇಂಥದ್ದು ಮಾತ್ರ ಅಲ್ಲ, ಇತ್ತೀಚೆಗಂತೂ ಈ ಪರಿಸರ ಸ್ನೇಹಿ ಆದಂತಹ ಒಂದು ಪ್ರವಾಸೋದ್ಯಮ ಇದೆಯಲ್ಲ, ಇಕೋ ಟೂರಿಸಂ ಎನ್ನುವಂಥದ್ದು, ಅದು ಕೂಡ ಸಾಕಷ್ಟು ಅಭಿವೃದ್ಧಿ ಆಗ್ತಾ ಇದೆ ಅಂತ. ಹೌದು ಶಾಮಣ್ಣ, ಎಷ್ಟೋ ಕಡೆ ನಾವು ಇಕೋ ಅಂದ್ಕೂಡಲೆ ನಮ್ಗೆ ಈಗ ನೋಡಿ ಎಷ್ಟೋ ಮ್ಯಾಂಗ್ರೋವ್ಸ್ ಗಳನ್ನು ಬೆಳೆಸೋದನ್ನ ನಾವು ಕಾಣ್ತೇವೆ. ಅಂದ್ರೆ ಪರಿಸರ ಸ್ನೇಹಿ ಪ್ರವಾಸೋದ್ಯಮ. ಈಗ ಹೊನ್ನಾವರದಲ್ಲಿ ಇಕೋ ಬೀಚ್ ಮಾಡಿದ್ದಾರೆ, ಸೈಡ್ ಅಲ್ಲಿ ಆ ಉದ್ಯಾನವನ ಮಾಡಿದ್ದಾರೆ ಮ್ಯಾಂಗ್ರೋವ್ಸ್ ಅಂತ. ಅದೆಲ್ಲ ಅದು ಯಾವ್ದೋ ಒಂದ್ ರೀತಿ ನದಿ ಸಮೀಪ ಬೆಳೆಯುವಂತ ಗಿಡ ಇರಬಹುದು, ನಾವು ಹೋದಾಗ ನೋಡಿದ್ವಿ. ಅದಕ್ಕೆ ಮ್ಯಾಂಗ್ರೋವ್ಸ್ ಅಂತ ಅಲ್ಲಿ ಟೈಟಲ್ ಕೊಟ್ಟಿದ್ದಾರೆ. ಅದೊಂಥರ ಸೇತುವೆ ತರ ಮಾಡಿ ಅದ್ರೊಳಗಡೆ ಎಲ್ಲ ಹೋಗಿ ಬರಬಹುದು. ಎಲ್ಲ ಈಕೋ ಅಂದ್ರೆ ಎಲ್ಲ ಪರಿಸರ ಸ್ನೇಹಿಯಾಗಿ ಅದು ಸೇತುವೆ ಕೂಡ ಮರದ ಹಲಿಗೆಯಿಂದನೇ ಮಾಡ್ಕೊಂಡು ಹೋಗಿ. ಒಂದು ಕಾಲದಲ್ಲಿ ಸುನಾಮಿ ಬಂದಿತ್ತಲ್ಲ, ಸುನಾಮಿ ಬಂದ ಸಂದರ್ಭದಲ್ಲಿ ಸಮುದ್ರ ಬದಿಯಲ್ಲಿ ಎಲ್ಲ ರಕ್ಷಣೆ ಮಾಡಿರುವಂತಹದ್ದೇ ಇಂತ ಒಂದು ಏನು ಇಂತಹ ಗಿಡಗಳು. ಈಗ ಎಷ್ಟೋ ಕಡೆ ಅದನ್ನ ಈಗ ಬೆಳೆಸ್ತಾ ಇದಾರಂತೆ. ಜೊತೆಗೆ ಎಷ್ಟೋ ಮೀನಿನ ಮರಿಗಳು ಉತ್ಪಾದನೆ ಆಗುವಂತಹದ್ದು ಕೂಡ ಇಂತಹ ಮ್ಯಾಂಗ್ರೋವ್ಸ್ ನಲ್ಲಿ. ಅದೆಲ್ಲ ಈಗ ಮತ್ತೆ ಮತ್ತೆ ಅದೇ ಒಂದ್ ಹೇಳ್ತೀವಲ್ಲ ಚಕ್ರ ಅಂತ, ಬದುಕು ಅನ್ನೋದು ಒಂದು ಚಕ್ರ. ಮತ್ತೆ ಎಷ್ಟು ನಾವು ಸುಧಾರಣೆ ಅಂತ ಮೇಲ್ ಹೋಗಿದೀವಿ ಅಂದ್ರೆ ಮತ್ತೆ ವಾಪಸ್ಸು ಅಲ್ಲಿಗೆ ಬಂದ್ಬಿಡ್ತೀವಿ ಆ ಚಕ್ರಕ್ಕೇನೆ. ಹಾಗೇನೆ ಪರಿಸರವ ನಮ್ಗೆ ಎಷ್ಟು ಕೊಟ್ಟಿದೆ ಅದನ್ನ ಮರೆತು ನಾವು ತುಂಬಾ ಸುಧಾರಣೆ ಆಗ್ತಾ ಹೋದ್ವಿ, ಮತ್ತೆ ನಮ್ಮನ್ನ ನಾವು ಕಾಯ್ಕೋಬೇಕು ಅಂದ್ರೆ ಮತ್ತೆ ಪರಿಸರದ ಮೊರೆ ಹೋಗುದು ಅನಿವಾರ್ಯ ಆಗ್ಬಿಟ್ಟಿದೆ. ಈಗ ಸವಿತಕ್ಕನೆ ಹೇಳಬೇಕು, ಈಗ ನಾವು ಮೊದ್ಲೆಲ್ಲ ಸ್ವಲ್ಪ ಹಿರಿಯರನ್ನ ನಾವು ಮಾತನಾಡಿಸಿದ್ರೆ ಅವ್ರು ಹೇಳುವಂತಹದ್ದು ರಾಗಿ ಅಂತೆ ಮತ್ತೆ ಏನು ಸಾಮೆ ಅಂತೆ ಬರಗು ಅಂತೆ ಹೀಗೆ ಇಂತಿಂತ ತೃಣಧಾನ್ಯಗಳು ಅಂತ ಹೇಳ್ತೀವಿ ಅಂತದನ್ನ ಹೆಚ್ಚು ಬಳಕೆ ಮಾಡ್ತಾ ಇದ್ರು. ಇತ್ತೀಚಿನ ದಿವಸಗಳಂತಲೂ ರೆಡಿ ಫುಡ್ ಅಂತ ಸಿಗ್ತದಲ್ಲ, ರೆಡಿಮೇಡ್ ಸಿದ್ಧ ಆಹಾರಗಳು ಅದನ್ನ ತಿನ್ನುವಂತಹದ್ದು, ಪ್ಯಾಕೆಟ್ ಫುಡ್ಗಳು ಅದನ್ನ ಆಹಾರವನ್ನು ತಿನ್ನುವಂತಹದ್ದು ಎಲ್ಲ ಜಾಸ್ತಿ ಆಗಿದೆ ಅಂತ ಹೇಳಿ, ಅದರ ಜೊತೆ ಜೊತೆಗೆ ಒಂದಷ್ಟು ಕಾಯಿಲೆಗಳು ಕೂಡ ಜಾಸ್ತಿ ಆಗಿದೆ. ಹೌದು ಶ್ರಮಣ, ಈಗ ನೀವು ಹೇಳ್ತಾ ಇರೋದು ಕೆಲವೊಂದು ಧಾನ್ಯಗಳಲ್ಲಿ ಧಾನ್ಯಗಳು ಬಂತು. ತೃಣ ಅಂದ್ರೆ ಈಗ ಶ್ರಮಣ ಅದು ಕೆಲವೊಂದು ಪ್ಯಾಕೆಟ್ಗಳಲ್ಲೂ ಲಭ್ಯ ಆಗ್ತಾ ಇದೆ ಅನ್ನೋ ಸುದ್ದಿ ಕೇಳಿದ್ದೆ. ಈಗ ಸಾಕಷ್ಟು ಸ್ವಸಹಾಯ ಸಂಘಗಳು, ಸ್ತ್ರೀ ಶಕ್ತಿ ಸಂಘಗಳು ಕೂಡ ಈ ಸಂಘಟನೆಯನ್ನ ಮಾಡಿಕೊಂಡು ಇದನ್ನ ಒಂದು ಜಾಸ್ತಿ ಪ್ರದೇಶದಲ್ಲಿ ಬೆಳೆದು ಮಾರುಕಟ್ಟೆ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಏನು FPO ಅಂತ ಇದೆಯಲ್ಲ, ರೈತ ಉತ್ಪಾದಕ ಕಂಪನಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಹೌದು, ಅಂದ್ರೆ ಇದ್ರ ಲಾಭಗಳು ಪ್ರತಿಯೊಬ್ಬರಿಗೂ ಸಿಗ್ಲಿ ಅನ್ನೋ ಉದ್ದೇಶದಿಂದನೇ ಈ ತರ ಪ್ಯಾಕೆಟ್ಗಳಲ್ಲಿ ಮಾಡಿ ಮಾರ್ತಾ ಇದ್ದಾರೆ. ನಾವು ನಮ್ಮ ದೇಹದಲ್ಲಿ ಬೇಕೆ ಬೇರೆ ಬೇರೆ ಈಗ ಆರೋಗ್ಯ ಸಮಸ್ಯೆಗಳೆಲ್ಲ ಬರ್ತಾವಲ್ಲ, ಇದಕ್ಕೆ ನಮ್ಮ ಆಹಾರದಲ್ಲಿ ಫೈಬರ್ ಕಂಟೆಂಟ್ ಹೇಳ್ತೀವಲ್ಲ ಕಡಿಮೆ ಆಗಿರುವುದೇ ಕಾರಣ ಅಂತ. ಹೌದು, ಈಗ ಕೇಂದ್ರ ಮುಂಗಡ ಪತ್ರದಲ್ಲಿಯೂ ಕೂಡ ಈ ಒಂದು ತೃಣಧಾನ್ಯ ಅಥವಾ ಸಿರಿಧಾನ್ಯ ಹೆಚ್ಚಿನ ಒತ್ತನ್ನು ಕೊಟ್ಟಿದ್ದಾರೆ. ಹೌದು, ಅದಕ್ಕೆ ಅಲ್ಲೇನು ಶಾಮಣ್ಣ 2023 ತೃಣಧಾನ್ಯಗಳ ವರ್ಷ ಅಂತಾರಾಷ್ಟ್ರೀಯ ವರ್ಷ. ಈ ನಿಟ್ಟಿನಲ್ಲಿ ಸಾಕಷ್ಟು ಅದ್ರ ಬಗ್ಗೆ ಈ ತೃಣಧಾನ್ಯಗಳ ಮಹತ್ವ ಏನು, ಹೇಗೆ ಉಪಯೋಗಿಸ್ಕೊಳ್ಬೇಕು, ಅದ್ರ ಬಗ್ಗೆ ಸಾಕಷ್ಟು ಕಾರ್ಯಾಗಾರಗಳು ನಡೆದೇ ಇರ್ತಾವ. ಅದಕ್ಕೆ ಹೇಳೋದು ತೃಣಧಾನ್ಯ ಅಲ್ಲ, ಅದು ಸಿರಿಧಾನ್ಯ. ಸಿರಿಧಾನ್ಯ ಅದಕ್ಕೆ ಅಷ್ಟು ಮಹತ್ವ ಇದೆ, ಆರೋಗ್ಯವೇ ಭಾಗ್ಯ ಕೊಡೋದು ಈ ಸಿರಿಧಾನ್ಯಗಳು. ಅಲ್ಲ ಶ್ರಮಣ, ನೀನ್ ಅಲ್ಲಲ್ಲೇ ಅವಾಗ ಅವಾಗ ಹೋಗ್ತಿರ್ತೀಯಲ್ಲ, ಈ ಸಿರಿಧಾನ್ಯಗಳ ಮಹತ್ವ ಏನು ಅಂತ ಹೇಳುದಕ್ಕೆ ಮಾತಾಡ್ಲಿಕ್ಕೂ ಹೋಗ್ತಿರ್ತೀವಿ. ಅಂದ್ರೆ ಈ ಸಿರಿಧಾನ್ಯಗಳು ಇವತ್ತು ನಮಗೆ ಬೇಕೇ ಬೇಕು ಅಂತ ಹೇಳ್ತೀಯೇನು? ಅಂದ್ರೆ ನಮ್ಮ ಆಹಾರದಲ್ಲಿ ನಾವು ಮೊದ್ಲೆಲ್ಲ ಉಪಯೋಗಿಸ್ತಾ ಇದ್ದಂತ ಈಗ ಕುಚ್ಚಿಲಕ್ಕಿ ಅಂತ ಹೇಳ್ತೀವಿ ಅದನ್ನ ಜಾಸ್ತಿ ಉಪಯೋಗಿಸ್ತಾ ಇದ್ರು, ಅಥವಾ ರಾಗಿ ತಿನ್ನುವರಾದ್ರೆ ರಾಗಿಯನ್ನ ತಿಂತಾ ಇದ್ರು. ಅದರ ಪ್ರಮಾಣ ಕಡಿಮೆಯಾಗಿ ರೆಡಿಮೇಡ್ ಫುಡ್ ಅಂತ ಹೇಳ್ತೀವಲ್ಲ ಪ್ಯಾಕೆಟ್ ಫುಡ್ ಅಂತದನ್ನ ಹೆಚ್ಚು ತಿಂತಾ ಹೋದ್ರೆ ಜೀರ್ಣ ಶಕ್ತಿಗೂ ಕಷ್ಟ, ಜೊತೆಗೆ ಬೇರೆ ಬೇರೆ ಕಾಯಿಲೆ ಬರೋ ಕೂಡ ಕಾರಣ ಆಗ್ಬಹುದು ಅಂತ. ಮತ್ತೆ ಈಗ ಲಭ್ಯವಿರುವ ಅಕ್ಕಿಗಳೆಲ್ಲ ಪಾಲಿಶಕ್ಕಿ, ಅದ್ರಲ್ಲಿ ಏನಿರ್ತದೆ? ಹೌದು ಹೌದು, ಅಂದ್ರೆ ನಾವ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಮಾರ್ಕೆಟಿಗೆ ಹೋದ್ರೆ ಯಾವ ಅಕ್ಕಿ ಬೆಳ್ಳಗೆ ಪಳ ಪಳ ಪಳ ಹೊಳಿತಿರ್ತದೆ, ಓ ಎಷ್ಟು ಚಂದ ಇದೆ ಈ ಅಕ್ಕಿ ಅಂತ ತಂದು ಬಿಡ್ತೀವಿ, ಆದ್ರೆ ಅದರಲ್ಲಿ ಸತ್ವ ಏನು ಇರುವುದಿಲ್ಲ. ಹೌದು, ಜೊತೆಗೆ ಡಾಕ್ಟರ್ ಒಬ್ರು ಹೇಳ್ತಾ ಇದ್ರು ಬಿಳಿ ವಿಷಗಳು ಅಂತ. ನಾವು ಹೆಚ್ಚು ಸಕ್ಕರೆ ಉಪಯೋಗಿಸ್ತೀವಿ, ಈ ಬಿಳಿ ಅಕ್ಕಿ ಅಂತ ಹೇಳ್ತೀವಲ್ಲ ಅದನ್ನ ಉಪಯೋಗಿಸ್ತೀವಿ, ಮೈದಾನ ಉಪಯೋಗಿಸ್ತೀವಿ, ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಬಿಳಿ ವಿಷಗಳೇ ಅಂತ. ಕಾಣೋದಕ್ಕೆ ಚಂದ ಕಂಡ್ರು ಆರೋಗ್ಯಕ್ಕೆ ಹಾನಿಕರ. ಈಗ ಶ್ರಮಣ ನೀ ಮಾತಾಡ್ತಾನೆ ಈ ಬಿಳಿ ವಿಷ ಆರೋಗ್ಯದ ಬಗ್ಗೆ ಮಾತಾಡಿದೆಯಲ್ಲ, ಈಗ ನೋಡು ಈಗ ಯಾರನ್ನ ಕೇಳು, ಸಣ್ಣ ವಯಸ್ಸಿನವ್ರಾಗ್ಲಿ ವಯಸ್ಸಾಗಿದ್ದವ್ರಾಗ್ಲಿ ಒಂದಿಲ್ಲ ಒಂದು ಕ್ಯಾನ್ಸರ್ ತೊಂದರೆಯಿಂದ ಬಳಲ್ತಿರ್ತಾರೆ. ಇದ್ರ ಬಗ್ಗೆ ಕೂಡ ಈಗ ಅರಿವು ಜಾಗೃತಿ ಜನರಿಗೆ ಮಾಡಿಕೊಡೋದು ಬಹಳ ಅವಶ್ಯ ಅದ. ಎಷ್ಟೋ ಸಾರಿ ಏನಾಗ್ತದೆ ಅಂದ್ರೆ ಅದು ಕ್ಯಾನ್ಸರ್ ಎನ್ನುವುದು ಗೊತ್ತಾಗುವುದೇ ಬಹಳ ತಡವಾಗ್ಬಿಡ್ತದೆ, ಪರೀಕ್ಷೆ ಮಾಡಿಸ್ಲಿಕ್ಕೂ ಹೋಗುವುದಿಲ್ಲ, ಅದು ನಾಚಿಕೆ ಏನೋ ಸ್ವಭಾವ ಇರಬಹುದು ಅಥವಾ ಬೇರೆ ಬೇರೆ ಕಾರಣಕ್ಕಾಗಿ ಅವರು ಪರೀಕ್ಷೆ ಮಾಡಿಸೋದಕ್ಕೆ ಹೋಗುವುದಿಲ್ಲ. ಹಾಗಾಗಿ ಕೊನೆಯ ಹಂತದಲ್ಲಿ ಅದೇನಾದ್ರೂ ಪರೀಕ್ಷೆ ಮಾಡಕ್ಕೆ ಹೋದ್ರೆ ಮತ್ತೆ ಅದಕ್ಕೆ ಸರಿಯಾದ ಒಂದು ಚಿಕಿತ್ಸೆ ಕೊಡಿಸುವುದು ಕೂಡ ಕಷ್ಟ ಆಗ್ತದೆ. ನಮ್ಮ ದೇಹದಲ್ಲಿ ಒಂದು ಅಸಹಜವಾದಂತಹದ್ದೇನಾದ್ರೂ ಬದಲಾವಣೆ ಕಂಡು ಬಂದ್ರೆ ತಕ್ಷಣದಲ್ಲೇ ನಾವು ಮುಚ್ಚುಮರೆ ಮಾಡಿಕೊಳ್ಳದೆ ವೈದ್ಯರನ್ನ ಸಂಪರ್ಕಿಸಬೇಕು. ಅಂದ್ರೆ ಶಮಣ ಅದೇನ್ ಹೇಳ್ತಾರೆ ಹೇಳು, ಉಗುರಲ್ಲಿ ಹೋಗೋದು ಕೊಡ್ಲಿ ಯಾಕೆ ಅಂತ. ಸಣ್ಣದ್ರಲ್ಲೇ ಇದ್ದಾಗ ಬೇಗ ನಾವು ಸುಧಾರಿಸ್ಕೋಬಹುದು. ಮೊದ್ಲೆಲ್ಲ ಒಂದು ಕಾಲ ಇತ್ತು, ಕ್ಯಾನ್ಸರ್ ಬಂದ ತಕ್ಷಣ ಒಂದು ರೀತಿಯ ಭಯ ಆಗ್ಬಿಡೋದು, ಇನ್ನು ಬದುಕುದು ಕಷ್ಟ ಅಂತ. ಈಗ ಹಾಗಿಲ್ಲ, ಪ್ರಾರಂಭಿಕ ಹಂತದಲ್ಲಿ ಅದನ್ನ ಸರಿಯಾಗಿ ಗುರುತಿಸಿ ಸರಿಯಾದ ಚಿಕಿತ್ಸೆ ಕೊಡಿಸಿದ್ರೆ ಶೇಕಡ 100%, 100% ಆಸೆ ಆಗ್ಬಹುದು ಅಂತ. ಮತ್ತೆ ಶಮಣ ಈ ಬಗ್ಗೆ ಅಂದ್ರೆ ಕ್ಯಾನ್ಸರ್ ಒಂದು ಅರಿವಿನ ಬಗ್ಗೆ ಆಗ್ಬಹುದು, ಅಥವಾ ಈಗ ನಾವು ಮಾತಾಡಿದ್ವಲ್ಲ ಸಿರಿಧಾನ್ಯಗಳು ಇದರ ಬಳಕೆ ಬಗ್ಗೆ ಆಗ್ಬಹುದು. ಮತ್ತೆ ನಾ ಪತ್ರಿಕೆ ಓದ್ತಿದ್ದೆ, ಈ ಮುಂಗಡ ಪತ್ರದ ಒಂದು ಭಾಷಣದಿಂದ ಹಿಡಿದು ಪ್ರತಿಕ್ರಿಯೆ ಬಗ್ಗೆ ಆಗ್ಬಹುದು. ಇವೆಲ್ಲ ಮಾಹಿತಿಯನ್ನ ಪ್ರತಿನಿತ್ಯ ನಾವು ರೇಡಿಯೋನಲ್ಲಿ ಕೇಳ್ತಿರ್ತೀವಿ. ನಮ್ಮ ರೇಡಿಯೋ ಅನ್ನೋದು ಎಷ್ಟು ಒಂದು ಆಪ್ತ ಮಿತ್ರಂತರ ನಮಗೆ. ಅಂದ್ರೆ ದೇಶ ಸುತ್ತಬೇಕು, ಕೋಶ ಓದಬೇಕು ಅಂತ ಒಂದು ಮಾತಿದೆಯಲ್ಲ, ಅದೇ ರೀತಿ ಬೇರೆ ಬೇರೆ ಮೂಲಗಳಿಂದ ನಮಗೆ ಮಾಹಿತಿ ಸಿಗಬೇಕು. ಈಗ ಒಂದು ಕಾಲದಲ್ಲಿ ರೇಡಿಯೋ ತುಂಬಾ ಪ್ರಾಬಲ್ಯ ಇತ್ತು ಅಂತ ಹೇಳ್ತೀವಿ, ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ರೇಡಿಯೋದ ಜೊತೆ ಜೊತೆಗೆ ಒಂದಷ್ಟು ಅಂತರ್ಜಾಲಗಳಾಗ್ಬೋದು ಅಥವಾ ಬೇರೆ ಮಾಹಿತಿ ತಾಣಗಳು ಆಗ್ಬೋದು, ಅವುಗಳಿಂದಲೂ ಕೂಡ ಮಾಹಿತಿ ಸಿಗ್ತದೆ. ಮಾಹಿತಿಯ ಸತ್ಯಾಸತ್ಯತೆಯನ್ನ ನಾವು ಗುರುತಿಸಬೇಕು. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ನಮಗೆ ಟೈಮಿಗ್ ಆಗ್ಲಿ ಅಂದ್ರೆ ಕೇಳ್ತಾ ಕೇಳ್ತಾ ಒಂದು ಕಿವಿ ಮೇಲೆ ಮಾಹಿತಿ, ಮನೋರಂಜನೆ, ಸುದ್ದಿ ಎಲ್ಲಾನು ಬೀಳ್ತಾನೆ ಇರ್ತದೆ. ಆಮೇಲೆ ಸವಿತಕ್ಕನಿಗೆ ಇನ್ನೊಂದು ಸವಿಯಾದ ವಿಷಯ ಹೇಳಬೇಕು, ಏನ್ ಗೊತ್ತಾ ಹೇಳಿ ಶಮಣ? ಹಟ್ಟಿಯಲ್ಲಿ ಹಸು ಸಾಕಣೆ ಮಾಡ್ತಾರಲ್ಲ, ಹೌದು, ಅವರು ಹೇಳುವಂತಹದ್ದು, ಒಬ್ರು ಡೈರಿ ಅವರು ಮಾಡ್ತಾ ಇರೋರು ಒಬ್ರು ಹೇಳಿರುವಂತಹದ್ದು, ಅಲ್ಲಿ ರೇಡಿಯೋ ಹಚ್ಚಿದ್ರಂತೆ. ಆ ರೇಡಿಯೋದಲ್ಲಿ ಬರ್ತಾ ಇರುವಂತಹ ಕಾರ್ಯಕ್ರಮ ಎಷ್ಟು ಅರ್ಥ ಆಯ್ತೋ ಬಿಡ್ತೋ ಅದು ಗೊತ್ತಿಲ್ಲ, ಆದ್ರೆ ರೇಡಿಯೋ ಕೇಳ್ತಾ ಕೇಳ್ತಾ ಹಸುವಿನ ಹಾಲಿನ ಉತ್ಪಾದನೆ 10% ಜಾಸ್ತಿ ಆಗಿದೆ ಅಂತ. ಓ ಎಷ್ಟು ಒಳ್ಳೆ ವಿಷಯ ನೋಡಿ ಶಮಣ, ಎಷ್ಟು ಒಳ್ಳೆ ವಿಷಯ ನೀವು ಸವಿತಕ್ಕನಿಗೆ ಸಿಹಿಯಾಗಿ ಮುಟ್ಟಿಸಿದ್ರೆ ಸವಿತಕ್ಕ ನಾಳೆ ಆಕಿನ ಕೊಟ್ಟಿಗೆನಾಗಿ ಎರಡು ರೇಡಿಯೋ ಇಟ್ಟು ಬಿಡ್ತಾಳೆ. ಹೌದೌದು, ಹಾಲನ್ನ ಜಾಸ್ತಿ ಮಾಡೋದಕ್ಕೆ ಅಲ್ಲ, ಈಗ ಬರೀ ಹಾಲು ಜಾಸ್ತಿ ಮಾಡೋ ಕಡೆಗೆ ಹೋಗ್ತೀಯೋ ಸವಿತಕ್ಕ, ನಮಗೇನಾದ್ರೂ ಒಂಚೂರು ಬಿಸಿ ಬಿಸಿನೋ. ನಿಮ್ಗೆ ಬಿಸಿ ಬಿಸಿ ಬೇಕೋ, ತಣ್ಣ ತಣ್ಣಗ್ ಬೇಕೋ, ಯಾವ್ದು ಬೇಕು ನೀವೇ ಹೇಳಿ, ಅದನ್ನೇ ನಾ ಮಾಡ್ಕೊಟ್ ಬಿಡ್ತೇನೆ ಇಬ್ರಿಗೂ. ಸರಿ ಸರಿ. ಮಾತು ಮಕರಂದ, ಪಾಕ್ಷಿಕ ಕೌಟುಂಬಿಕ ಚರ್ಚೆ ಕೇಳಿದಿರಿ. ಭಾಗವಹಿಸಿದವರು ಮಂಜುಳಾ ಪುರಾಣಿಕ್, ಟಿಎಸ್ ಪ್ರಸಾದ್ ಹಾಗೂ ಸವಿತಾ ಗೌಡ. ಈಗ ಕೃಷಿ ಮಾಹಿತಿ. ರಾಜ್ಯದ ಮಲೆನಾಡು ಹಾಗೂ ಅರೆ ಮಲೆನಾಡು ಜೊತೆಗೆ ಕರಾವಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಮಳೆ ಬರುವುದರಿಂದ, ಅಂದರೆ ವಾರ್ಷಿಕವಾಗಿ ಸುಮಾರು 200-300 ಸೆಂಟಿಮೀಟರ್ ಮಳೆ ಬೀಳುವುದರಿಂದ ಮಣ್ಣಿನ ಕಣಗಳ ಮೇಲಿರುವ ಧನಪೂರಿತ ಪೋಷಕಾಂಶ ಧಾತುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಹಾಗೂ ಪೊಟ್ಯಾಸಿಯಂ ಅಂಶವು ನೀರಿನ ಜೊತೆಗೆ ನಿರಂತರವಾಗಿ ಬಸಿದು ಹೋಗುವುದರಿಂದ ಹುಳಿ ಮಣ್ಣು ಅಥವಾ ಆಮ್ಲೀಯ ಮಣ್ಣು ಉಂಟಾಗ್ತದೆ. ಬರೀ ಕಣ್ಣಿಗೆ ಸಾಮಾನ್ಯದಂತೆ ಕಾಣುವ ಹಾಗೂ ನಾಲಿಗೆಗೆ ಹುಳಿ ಎನಿಸದೇ ಇರುವಂತಹ ಮಣ್ಣಿನ ರಸಸಾರವು 6.3 ಕಡಿಮೆ ಇರುತ್ತದೆ. ಆಮ್ಲೀಯ ಮಣ್ಣಿನಲ್ಲಿ ಸಸ್ಯಗಳ ಬೆಳವಣಿಗೆಯ ಮೇಲೆ ದುಷ್ಪರಿಣಾಮ ಬೀರಿ ಬೆಳೆಯ ಇಳುವರಿ ಕುಂಠಿತವಾಗ್ತದೆ. ಹಾಗಾಗಿ ಆಮ್ಲೀಯ ಮಣ್ಣನ್ನು ಸೂಕ್ತವಾದ ಮಣ್ಣು ಸುಧಾರಕಗಳನ್ನು ಬಳಸಿಕೊಂಡು ಬೆಳೆಯನ್ನು ಬೆಳೆದರೆ ಮಣ್ಣಿನ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ಬೆಳೆಯ ಉತ್ಪಾದನೆಯನ್ನು ಕೂಡ ಹೆಚ್ಚಿಸಬಹುದು. ಮಣ್ಣಿನ ಆಮ್ಲೀಯತೆಗೆ ಅನೇಕ ಕಾರಣಗಳಿವೆ. ಮಣ್ಣು ಭೂಮಿಯಲ್ಲಿನ ಶಿಲಾಬಂಡೆಯಿಂದ ನೈಸರ್ಗಿಕವಾಗಿ ಮಾರ್ಪಟ್ಟು ಉತ್ಪನ್ನವಾಗಿರುವಂತಹದ್ದು. ಈ ತಾಯಿ ಬಂಡೆಗಳು ಆಮ್ಲೀಯವಾಗಿದ್ದಲ್ಲಿ ಅಥವಾ ಗ್ರಾನೈಟ್ ರೂಪದಲ್ಲಿದ್ದಲ್ಲಿ ಬಂಡೆಯಲ್ಲಿನ ಮೂಲ ವಸ್ತುಗಳು ಹುಳಿ ಕಾರುವುದರಿಂದ ಉತ್ಪತ್ತಿಯಾಗುವಂತಹ ಮಣ್ಣು ನೈಸರ್ಗಿಕವಾಗಿ ಆಮ್ಲೀಯವಾಗಿರುತ್ತದೆ. ಅಧಿಕ ಮಳೆಯಾಗುವಂತಹ ಪ್ರದೇಶಗಳಲ್ಲಿ ಪ್ರತ್ಯಾಮ್ಲೀಯ ಅಯಾನುಗಳಾದ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳು ಮಳೆಯ ನೀರಿನಲ್ಲಿ ಕರಗಿ ಬಸಿದು ಹೋಗಿ ಜೇಡಿ ಕಣಗಳ ಮೇಲೆ ಜಲಜನಕ ಹಾಗೂ ಅಲ್ಯೂಮಿನಿಯಂ ವಿದ್ಯುತ್ ಕಣಗಳು ಆಕ್ರಮಿಸಿಕೊಳ್ಳುತ್ತವೆ. ಇವೆರಡು ಆಮ್ಲ ಅಯಾನುಗಳಾಗಿದ್ದರಿಂದ ಮಣ್ಣು ಹುಳಿಯಾಗ್ತದೆ. ಮಣ್ಣಿನಲ್ಲಿರುವ ಸಾವಯವ ವಸ್ತುಗಳು ಸೂಕ್ಷ್ಮಜೀವಿಗಳ ಕ್ರಿಯೆಯಿಂದ ಕಳೆಯುವಾಗ ಹ್ಯೂಮಿಕ್ ಆಸಿಡ್ ಅಥವಾ ಎಸಿಟಿಕ್ ಆಮ್ಲ, ಆಕ್ಸಾಲಿಕ್ ಆಮ್ಲ, ಸಿಟ್ರಿಕ್ ಆಮ್ಲ, ಮ್ಯಾಲಿಕ್ ಆಮ್ಲ ಮುಂತಾದ ಸಾವಯವ ಆಮ್ಲಗಳು ನಿರ್ಮಾಣಗೊಳ್ಳುತ್ತವೆ. ಇವುಗಳ ಪ್ರಭಾವದಿಂದ ಮಣ್ಣು ಹುಳಿಯಾಗ್ತದೆ, ಆದರೆ ಇವುಗಳ ಪರಿಣಾಮವು ತಾತ್ಕಾಲಿಕವಾಗಿರುತ್ತದೆ. ಮಣ್ಣಿನಲ್ಲಿರುವ ಸಸ್ಯಗಳ ಬೇರು ಮತ್ತು ಸೂಕ್ಷ್ಮಜೀವಿಗಳ ಉಸಿರಾಟದಿಂದ ಹಾಗೂ ಸಾವಯವ ವಸ್ತುಗಳು ಕಳೆಯುವಾಗ ಉತ್ಪತ್ತಿಯಾಗುವ ಇಂಗಾಲದ ಡೈಆಕ್ಸೈಡ್,

ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕುರಿತಾದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಸಂಜೆ 5:30 ಆಕಾಶವಾಣಿ ಕಾರವಾರ ಕೇಂದ್ರದಿಂದ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿಲ್ಲಾ ಪಂಚಾಯತ ಉತ್ತರ ಕನ್ನಡ ಕಾರವಾರ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನರೇಗಾ ಯೋಜನೆಯನ್ನ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲಾಗುತ್ತದೆ. ನರೇಗಾ ಯೋಜನೆ ಅಡಿಯಲ್ಲಿ ಕೂಲಿ ಹಾಗೂ ಉದ್ಯೋಗದ ಕಾಮಗಾರಿಗಳ ಮೂಲಕ ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನ ನಿರ್ಮೂಲನೆಗೆ ಆದ್ಯತೆ. ನಿಮ್ಮೂರಿನಲ್ಲೇ ನಿಮಗೆ ಕೆಲಸದ ಖಾತ್ರಿ ನೀಡುತ್ತದೆ ನರೇಗಾ. ಪ್ರತಿ ಅರ್ಹ ಕುಟುಂಬಕ್ಕೆ 100 ದಿನಗಳ ಕೆಲಸ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ವೈಯಕ್ತಿಕ ಕಾಮಗಾರಿಗಳಿಗೆ 2.5 ಲಕ್ಷದವರೆಗೆ ಸಹಾಯಧನ ನೀಡಲಾಗುತ್ತದೆ. ಸಮುದಾಯದ ಕೆಲಸಗಳಲ್ಲಿ ಪಾಲ್ಗೊಳ್ಳಿ, ಸುಸ್ಥಿರ ಆಸ್ತಿ ಮತ್ತು ಬದುಕನ್ನ ರೂಪಿಸಿಕೊಳ್ಳಿ. ಮನರೇಗಾ ಕುರಿತ ಹೆಚ್ಚಿನ ಮಾಹಿತಿ ಅಥವಾ ದೂರುಗಳಿಗಾಗಿ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತಿಯನ್ನು ಸಂಪರ್ಕಿಸಿ ಯಾ ಸಹಾಯವಾಣಿಗೆ ಕರೆ ಮಾಡಿ. ಕರೆ ಮಾಡಬೇಕಾದ ಸಹಾಯವಾಣಿ ಸಂಖ್ಯೆ 8762891000. ಸಹಾಯವಾಣಿ ಸಂಖ್ಯೆ ಮತ್ತೊಮ್ಮೆ ಕೇಳಿ 8762891000. ಮಾತು ನರೇಗಾ ನಿರಂತರ ಉದ್ಯೋಗ ಕಾರ್ಯಕ್ರಮ ಕೇಳಿ ಭಾಗವಹಿಸಿ. ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ಸಂಜೆ 5:30. ಇಂದಿನ ಜನಪದ ಸಂಗೀತದಲ್ಲಿ ಶರಗುಪ್ಪ ಗ್ರಾಮ ಕರೂರಿನ ಶ್ರೀ ಶಾಂತಾರಾಮ್ ದಾಸು ಗೌಡ ಮತ್ತು ಬಳಗದವರಿಂದ ಸಂಗ್ಯಾ ಬಾಳ್ಯ ಹಾಡು. ನಾವು ಹಳೆಯ ಒಂದು ಲೇಖನ ತೆಗೆದಾನೋ ಅವನಿಗೆ ಲೇಖನದೊಳಗೆ ಇರಬಹುದು ಬಾಳೆಪುರ ಹೇಳಿ ಬಾಳೆಪುರದ ಒಳಗೆ ಇರುವನು ಬಾಳೆಣ್ಣನು ಅವನ ಕಾರದು ಕೇಳಬಹುದು ನಾನೀಗ ನಮ್ಮ ಕಡೆಯ ನೌಕರ ಬತಮ್ಮ ಓಡಿ ಓಡಿ ನಾನೇನು ಬಾಳೆಪುರಕ್ಕೆ ಹೋಗಿಯ ಬರಬೇಕು ನೌಕರನೇ ಅಲ್ಲಿ ಬಾಳೆಣ್ಣ ಹೇಳಮ್ಮ ಇರಬಹುದು ನೌಕರನೇ ಅವನು ಅಷ್ಟು ಇಟ್ಟು ಹೇಳೋ ತನಕ ನಡೆದನು ಬಾಳೆಪುರಕ್ಕೆ ಕೇಳೋ ಕೇಳಲ್ಲ ಬಾಳೆಣ್ಣ ಕೇಳಿಗ ಹೇಳುತ್ತೇನೆ ನಮ್ಮ ಸಂಗೆ ಮಹಾರಾಜರು ಕರೆಯ ಮಾಡಿದಾವೋ ನಮ್ಮ ಸಂಗೆ ಮಹಾರಾಜರು ಕರೆಯ ಮಾಡಿದಾರೋ ಅವನು ಬಾಳೆಹಣ್ಣನ ಕೋರ್ಕೊಂಡು ಬಂದನು ಸಂಗೆನ ಬಳಿಗೆ ಅವನು ಬಾಳೆಹಣ್ಣನ ಕೋರ್ಕೊಂಡು ಬಂದನು ಬಾಳೆನ ಬಳಿಗೆ ಕೇಳಿ ಕೇಳಿರಿ ರಾಜರೇ ಕೇಳಿರಿ ಹೇಳುತ್ತೇಂದ್ರು ಕೇಳಿ ಕೇಳಿರಿ ರೋಜರೇ ಕೇಳಿದ ಹೇಳುತ್ತೇಂದ್ರು ನಾನು ಬಾಳೆಪುರಕ್ಕೆ ಹೋಗಿಯ ಬಂದಂಗಾಗಿತ್ತು ನಾನೇ ನಾನು ಬಾಳೆಯೋಡಕ್ಕೆ ಒಂದೆಯೋ ಬಂದಂಗಾಯ್ತು ನಾನು ಬಾಳೆಹಣ್ಣನ ಕೋರ್ಕೊಂಡು ಬಂದೆ ನೀ ರಾಜರೇ ನಾನು ಬಾಳೆಹಣ್ಣನ ಕೋರ್ಕೊಂಡು ಬಂದೆ ನೀ ರಾಜರೇ ನಾ ಬಾಳನಂದ್ರ ಬಾಳ ಬಡವ ಕೇವಲ ಬಾಡುವ ಒಂದು ನಾ ಬಾಳನಂದ್ರ ಬಾಳ ಬಡವ ಕೇವಲ ಬಾಡುವ ನಾ ಅವನೇ ಹಾಕ ನಂದು ರಂಗಿ ಇಲ್ಲ ಉಡುವ ನಂದ್ರ ಪಂಜಿ ಇಲ್ರೋ ನಾ ಕೇಳೋ ಕೇಳಲ್ಲೋ ನೋ ಕರ ಕೇಳಿಗ ಹೇಳುತ್ತೇನೆ ನಾ ಕೇಳೋ ಕೇಳಲ್ಲೋ ನೋ ಕರ ಕೇಳಿಗ ಹೇಳುತ್ತೇನೆ ನಾನೇನು ಮಾರುವೋಡಿ ಅಂಗಡಿಗೆ ಹೋಗಿ ಬರಬೇಕು ನೀನೇ ನಾನೇನು ಮಾರುವೋಡಿ ಅಂಗಡಿಗೆ ಹೋಗಿ ಬರಬೇಕು ನಾ ನಮಗೆ ಬೇಕಾಗಿ ದೋಸ್ತರ ಆಭರಣ ತರಬೇಕು ನಾ ನಮಗೆ ಬೇಕಾಗಿದ್ದು ಆಭರಣ ತರಬೇಕು ನೀಗೆ ನಾನು ಮಾರುವೋಡಿ ಅಂಗಡಿಗೆ ಹೋಗಿ ಬಂದಂತೆ ಆಯ್ತು ನಾನು ಮಾರುವಾಡಿ ಅಂಗಡಿಗೆ ಹೋದಂಗೆ ಆಯಿತು ನಾನು ವಸ್ತುರ ಆಭರಣ ತಂದು ಕೊಟ್ಟಿದ್ರು ನಿಮಗೆ ನಾನು ವಸ್ತುರ ಆಭರಣ ತಂದಂಗಾಯಿತು ನಾನೇ ಬಡ ಸಂಗನ ಕೂಡೆಯ ಕೊಟ್ಟನು ಕೊಟ್ಟನು ಕರನೇ ನಾಂಗನ ಕೂಡೆಯ ಕೊಟ್ಟನು ಕೊಟ್ಟನು ಕರನೇ ನಾ ವಸ್ತ್ರ ಬಣ ದರ್ಶನ ಬಳಗೆ ಸಂಗಣನೇ ನಾ ವಸ್ತ್ರ ಆಭರಣ ದರ್ಶನ ಅವರು ಕನ್ನೀಡಿ ಹಿಡದು ನೋಡ್ತಾರೋ ಅವರಿಗೆ ನಾ ಅವರು ಕನ್ನೀಡಿ ಹಿಡದು ನೋಡರೋರಿಗೆ ನಾವು ಒಂದ ತಾಯಿ ಮಕ್ಕಳ ಕಂಡಂಗೆ ಕಾಣುತ್ತೇವೋ ನಾವು ಒಂದ ತಾಯಿ ಮಕ್ಕಳು ಕಂಡಂಗೆ ಕಾಣುತ್ತೇವೋ ನಾ ಅವರು ಹಂಗೆ ಹಿಂಗೆ ಹೇಳೋ ತನಕ ನಡೆದಾಳು ಅರ್ಧ ದಾರಿಗೆ ನಾ ಅವರು ಹಂಗೆ ಹಿಂಗೆ ಹೇಳೋ ತನಕ ನಡೆದಾರು ಅರ್ಧ ದಾರಿಗೆ ನಾ ಅರ್ಧ ದಾರಿಗೆ ಹೋಗೋ ತನಕ ಬಂದಳು ಹೆಣ್ಣಳಾಗೆ ನಾ ಅವರು ಅರ್ಧ ದಾರಿಗೆ ಹೋಗೋ ತನಕ ಬಂದಳು ಹೆಣ್ಣಳಾಗೆ ನಾ ಕೇಳೋ ಕೇಳಲ್ಲ ಬಾಳಣ್ಣ ಕೇಳಿಗ ಹೇಳುತ್ತೇನೆ ನಾ ಕೇಳೋ ಕೇಳಲ್ಲ ಬಾಳಣ್ಣ ಹೇಳ್ತೇನೆ ಕೇಳಿಗೋ ನಾವು ಹೋಗುವಂತ ದಾರಿ ಒಳಗೆ ಯಾರೊಬ್ಳು ಬರುತ್ತಾಳು ನಾವು ಹೋಗುವ ಹಾಗೆ ಒಳಗೆ ಯಾರೊಬ್ರು ಬರುತ್ತಾರೋ ನಾವು ದಾರಿ ಕಟ್ಟಿ ಗಟ್ಟಿ ಮಾಡಿ ನಿಲ್ಬೇಕು ಬಾಳಣ್ಣನೇ ನಾವು ದಾರಿ ಹಿಡಿದು ಗಟ್ಟಿಯಾಗಿ ನಿಲ್ಬೇಕು ಬಾಳಣ್ಣನೇ ಅವರು ಅಷ್ಟು ಇಷ್ಟು ಹೇಳೋ ತನಕ ಬಂದಳು ಹೆಣ್ಣೊಳಗೆ ಅವರು ಅಷ್ಟು ಇಷ್ಟು ಹೇಳೋ ತನಕ ಬಂದಳು ಹೆಣ್ಣೊಳಗೆ ನಾನು ಬರುವಂತ ದಾರಿ ಒಳಗೆ ಯಾರಿಬ್ಬರು ನಿಲ್ಲುತ್ತೀರೋ ನಾನು ಬರುವ ಹಾಗೆ ಒಳಗೆ ಯಾರಿಬ್ಬರು ನಿಲ್ಲುತ್ತೀರೋ ನನ್ನ ದಾರಿ ಬಿಟ್ಟು ದೂರಕ್ಕೆ ಸೆರೆದು ನಿಲ್ಲೀರೋ ನಾನು ದಾರಿ ಬಿಟ್ಟು ದೂರಕ್ಕೆ ಸೆರೆದು ನಿಲ್ಲೀರೋ ನನ್ನ ದಾರಿ ಬಿಟ್ಟು ದೂರಕ್ಕೆ ಸೆರೆದು ನಿಲ್ಲೀರೋ ನನ್ನ ದಾರಿ ಬಿಟ್ಟು ದೂರಕ್ಕೆ ಸೆರೆದು ನಿಲ್ಲಬೇಕು ನಾನು ಒಬ್ಬಳಕ್ಕಿ ಕೈಯ ಹೆಣ್ಣು ಬರ್ತಿದ್ದೆ ದಾರಿ ಒಳಗೆ ನಾನು ಒಬ್ಬಳಕ್ಕಿ ಕೈಯ ಹೆಣ್ಣು ಬಂದಳೆ ದಾರಿ ಒಳಗೆ ನಾರ ಸಂಭಾಶಂಕರ ದೇವ ನನಗೀಗೆ ನಾರ ಸಂಭಾಶಂಕರ ನಾ ನಮ್ಮ ಕುಲ ದೇವರ ದಯದಿಂದ ಪರ ಮಾಡಿಸು ನನಗೆ ನಾ ನಮ್ಮ ಕುಲ ದೇವರ ದಯದಿಂದ ಪರ ಮಾಡಬೇಕು ನನಗೆ ನಾ ನಮ್ಮ ಹಳೆಯೋರ ಯತ್ನದಿಂದ ಪರ ಮಾಡಿಸು ನನಗೆ ನಾ ನಮ್ಮ ಹಳೆಯೋರ ಯತ್ನದಿಂದ ಪರ ಮಾಡಲು ನನಗೆ ನಾ ನನ್ನ ಶಿವರೋದ್ರಿ ಬಾಸವಣ್ಣೆ ಮೈದರ ದಯದಿಂದ ನಾ ನನ್ನ ಶಿವರೋದ್ರಿ ಬಾಸವಣ್ಣೆ ಮೈದರ ದಯದಿಂದ ಅಷ್ಟು ಇಷ್ಟು ಹೇಳೋ ತನಕ ಪಾರಾಗಿ ಹೋಗಾಡೋ ನಾ ಅಷ್ಟು ಎಷ್ಟು ಹೇಳೋ ತನಕ ಪಾರಾಗಿ ಹೋಗಾಡೋ ಅವಳು ಅಷ್ಟು ಎಷ್ಟು ಹೇಳೋ ತನಕ ಪಾರಾಗಿ ಹೋಗಾಡೋ ನಾ ಅಷ್ಟು ಎಷ್ಟು ಹೇಳೋ ತನಕ ಪಾರಾಗಿ ಹೋಗಾಡೋ ಆ ಕೇಳೋ ಕೇಳೋಲ್ಲ ಕೇಳ ಮಿತ್ರ ಕೇಳಿಗ ಹೇಳುತ್ತೇನೋ ನಾ ನಮ್ಮ ಕಣ್ಣ ಮುಂದೆ ಇದ್ದ ಹೆಣ್ಣೊಳಗಿಯ ಇಲ್ಲೋಲೋ ನಾ ನಮ್ಮ ಕಣ್ಣ ಮುಂದೆ ಹೇಳವ ನಾ ಅವಳು ಪಾರಾಗಿ ನೆಡದಳೋ ನೆಡದಳೋ ನಮಗೀಗ ನಾ ಅವಳು ಪಾರಾಗಿ ನೀನು ಅದಕ್ಕಾಗಿ ಕೋಪ ದೋಸ ಮಾಡೋದು ಬೇಡೋ ನೀನೇ ಅನ್ನ ನೀನು ಅದಕ್ಕಾಗಿ ಕೋಪ ದೋಸ ಮಾಡೋದು